ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಲಾಭ ಸರಿಯೂ ಆಗದು ನಿರಾಸರೆ ಸಿಗುವುದು ಸಂಕಷ್ಟದ ಕೊಡುವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ನಮ್ಮ ಎಲ್ಲ ರೈತ ಬಂಧುಗಳಿಗೆ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ರಾಷ್ಟ್ರೀಯ ಕೃಷಿ ದಿನಾಚರಣೆ ಹಾಗೂ ರಾಷ್ಟ್ರೀಯ ಹಣ್ಣುಗಳ ದಿನಾಚರಣೆ ಕೂಡ ಹೌದು. ಹಾಗಾಗಿ ಎಲ್ಲಾ ಕೃಷಿಕರಿಗೂ ಈ ದಿನಾಚರಣೆಯ ಶುಭಾಶಯಗಳು. ಕೃಷಿ ಅಂದರೆ ಬರೀ ಕೃಷಿಕರಲ್ಲ, ಅನ್ನ ತಿನ್ನುವಂತಹ ಎಲ್ಲರೂ ಕೃಷಿ ಏಳಿಗೆಗೆ ಆಲೋಚನೆಯನ್ನ ಮಾಡಬೇಕಾಗಿದೆ. ಕೃಷಿ ಭೂಮಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ, ಅದನ್ನ ಬೇರೆ ಬೇರೆ ಕೈಗಾರಿಕೆಗಳಿಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಮತ್ತು ರೈತರಲ್ಲಿ ಬಂಡವಾಳ ಕೂಡ ಕಡಿಮೆ ಆಗ್ತಾ ಇದೆ. ಅಂದರೆ ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನ ಅಳವಡಿಸೋದಕ್ಕೆ ರೈತರಲ್ಲಿ ಬಂಡವಾಳ ಇಲ್ಲ. ಮತ್ತೆ ಕೃಷಿಯಲ್ಲಿ ಆಳಿನ ಖರ್ಚು, ಬೀಜದ ಖರ್ಚು, ಗೊಬ್ಬರ, ನೀರು ಇವೆಲ್ಲವುಗಳ ಖರ್ಚನ್ನ ನಿಭಾಯಿಸುವುದು ರೈತನಿಗೆ ಕಷ್ಟ ಆಗ್ತಾ ಇದೆ. ಬೆಳೆದಂತಹ ಬೆಳೆಗೆ ಯೋಗ್ಯ ದರ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಆಹಾರ ಧಾನ್ಯ ಬೆಳೆಗಳನ್ನ ಬಿಟ್ಟು ವಾಣಿಜ್ಯ ಬೆಳೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆಹಾರ ಧಾನ್ಯದ ಪೂರೈಕೆಯಲ್ಲಿ ಸಮಸ್ಯೆ ಕೂಡ ಆಗಬಹುದು. ಹಾಗಾಗಿ ಕೃಷಿ ಏಳಿಗೆಗಾಗಿ, ರೈತರ ಅಭಿವೃದ್ಧಿಗಾಗಿ ಯೋಜನೆಯನ್ನ ರೂಪಿಸಿ ನಿರೂಪಿಸಬೇಕಾಗಿದೆ. ಎಲ್ಲರೂ ಎಚ್ಚೆತ್ತುಕೊಳ್ಳುವಂತಹ ಸಮಯ ಈಗ ಬಂದಿದೆ. ಈ ಸಂದರ್ಭದಲ್ಲಿ ಕೆಲವು ರೈತರು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದಾರೆ, ಬನ್ನಿ ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಸತೀಶ್ ತಿಮ್ಮಪ್ಪ ಪಟಗಾರ್ ಅವರಿದ್ದಾರೆ, ಕೃಷಿಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಸತೀಶ್. ನಮಸ್ಕಾರ. ಎಷ್ಟು ಎಕರೆ ಜಮೀನು, ಏನೇನು ಬೆಳೆ ಬೆಳಿತೀವಿ? ನಮ್ಮದು 1 ಎಕರೆ ಜಮೀನು ಉಂಟು. ಮಳೆಗಾಲದಲ್ಲಿ ಭತ್ತವನ್ನು ಬೆಳಿತೀವಿ, ಬೇಸಿಗೆಗಾಲದಲ್ಲಿ ಈರುಳ್ಳಿ ಮುಖ್ಯ ಬೆಳೆಯಾಗಿರುತ್ತೆ ನಮ್ಮದು. ಅದರ ನಂತರ ತರಕಾರಿ, ಹರಗಿ, ಮುಲಾಂಗಿ, ನವಲ್ಕೋಲು ಅದೆಲ್ಲ ಬೆಳಿತಿರ್ತೇವೆ. ನೀರು ಗದ್ದೆಯಲ್ಲಿ ಬಾವಿಯನ್ನು ತೋಡಿ ನೀರು ತೆಗೆದು ಇದು ಮಾಡ್ತೀವಿ. ಮಳೆಗಾಲದಲ್ಲಿ ಭತ್ತ ಬೆಳೆಯುದ? ಹಾ, ಮಳೆಗಾಲದಲ್ಲಿ ಭತ್ತ ಬೆಳಿತೀವಿ. ಭತ್ತ ತೆಗೆದ ನಂತರ ಈರುಳ್ಳಿ? ಹಾ, ಈರುಳ್ಳಿ ಒಂದು 4.5 ತಿಂಗಳಾಗತ್ತೆ. ಮೊದಲು ಬಿತ್ತನೆ ಮಾಡಿ ಅದರ ನಂತರ ನಾಟಿ ಮಾಡಬೇಕು 45 ದಿನದಲ್ಲಿ. ಅದರ ನಂತರ 2.5 ತಿಂಗಳಿಗೆ ಮತ್ತೆ ಬೆಳೆ ಬರುತ್ತೆ, ಈರುಳ್ಳಿ ಬರುತ್ತೆ. ಈರುಳ್ಳಿ ಬೆಳಿಬೇಕಂದ್ರೆ ಮೊದಲೇ ಮಡಿ ಮಾಡ್ತಿರೋ ಅಥವಾ ನೀರು ಹಾಕೋ? ಇಲ್ಲ ಇಲ್ಲ, ಕಣ ಅಂತ ಒಂದು 20 ಮೀಟರ್ ಉದ್ದ, 1 ಮೀಟರ್ ಅಗಲ, ಅದನ್ನು ಏರ್ಕಿ ಮಾಡಿ ಅದಂತ ಬಿತ್ತನೆ ಮಾಡಿ ಒಂದು 45 ದಿನ ನಂತರ ನಾಟಿ ಮಾಡ್ತೀವಿ. ಗದ್ದೆಯನ್ನು ಮಣ್ಣನ್ನು ತೆಗೆದು ಗೊಬ್ಬರನ ಹಾಕಿ ನಾಟಿ ಮಾಡ್ತೀವಿ. ಕುಳಿಯನ್ನು ನೋಡಿ ಎಷ್ಟೆಷ್ಟು ಅಂತರ ಇಡ್ತೀರಿ? 4 ಇಂಚ ಅಂತರ ಇಡ್ತೀವಿ ಒಂದೊಂದು ಸಹ ನಾಟಿ ಮಾಡುವ ಸಸಿಯನ್ನು. ಸಾಲು ಸಾಲು ನಾವು ಎಷ್ಟು ಆಗತ್ತಷ್ಟು ನಾವು ಒಂದು 2 ಮೀಟರ್ ಉದ್ದ ಮಾಡ್ತೀವಿ ಆ ನಾಟಿ ಮಾಡುವ ಪಟ್ಟಿಯನ್ನು 1 ಮೀಟರ್ ಆಗಲ್ಲ ಆರ್ತಿ ಪಟ್ಟಿ ಮಾಡಿ ಅದ್ರೊಳಗೆ 4 ಕಣ್ಣು ಮಾಡಿ ಹೊಡಿದ್ವಿ ಅದನ್ನು ಸಪರೇಟ್ ಮಾಡಿದ್ವಿ ಅದೇನು ಸಾಲನಾಗ ಹಾಕ್ಬೇಕಂತ ಏನಿಲ್ಲ ಇಲ್ಲ ಇಲ್ಲ ಆ ರೀತಿ ಮಡಿ ಮಾಡಿ ನಾಟಿ ಮಾಡುವ ಉದ್ದೇಶ ಏನು ಬೆಳೆ ಚೆನ್ನಾಗಿ ಬರುತ್ತೆ ನೀರೆಲ್ಲ ಬಿಸಿಲು ಇದಕ್ಕೆಲ್ಲ ಗಾಳಿ ಇದೆಲ್ಲ ಒಳ್ಳೆ ಹೋಗುತ್ತೆ 4 ಇಂಚ್ ಆಗ್ಲಿ ಇರೋದ್ರಿಂದ ಆಗ್ಲಿ ಇರುತ್ತಲ್ಲ ಒಳ್ಳೆ ಬೆಳೆ ಬರುತ್ತೆ ಆ ರೀತಿ ಮಡಿ ಮಾಡಲಿಲ್ಲ ಅಂದ್ರೆ ಸರಿಯಾಗಲ್ಲ ಇಲ್ಲ ಸರಿಯಾಗಲ್ಲ ಫಸ್ಟೇ ಬಿತ್ತನೆ ಮಾಡಿ ಅದನ್ನ ನಾಟಿ ಮಾಡಿದ್ರೆ ಅದು ಸರಿ ಬರಲ್ಲ ನಾಟಿ ಮಾಡ್ಬೇಕು ಮತ್ತೆ 45 ದಿನ ನಂತರ ನಾಟಿ ಮಾಡಿದ್ರೆ ಮಾತ್ರ ಮತ್ತೆ ನೆಟ್ಟರೆ ಬೇರೆ ಇದು ಬರುತ್ತೆ ನೇರವಾಗಿ ಬೀಜ ಹಾಕಿ ಸರಿ ಬರಲ್ಲ ಸರಿ ಬರಲ್ಲ ಇಲ್ಲಾದ್ರೆ ಆಳು ಬಹಳ ಬೇಕನ ಹೌದು ಸರ್ ಆಳು ತುಂಬಾ ಬೇಕಾಗುತ್ತೆ ನೀವು ಮನೆಯವರು ಮಾಡ್ತಿರೋ ಅಥವಾ ಇಲ್ಲ ಬೇರೆಯವ್ರನ್ನ ತಗೊಳ್ತೀವಿ ಒಂದು 8 ದಿನ ಮಟ್ಟಿಗೆ ನೀವು ಅವ್ರ ಕೆಲ್ಸಕ್ಕೆ ಹೋಗ್ತೀರಿ ಅವ್ರು ನಿಮ್ ಕೆಲ್ಸಕ್ಕೆ ಬರ್ತಾರೆ ಕೆಲವೊಬ್ರು ಆಳಿಗೆ ಬರ್ತಾರೆ ಪೇಮೆಂಟ್ ಗೆ ಎಷ್ಟು ಕೂಲಿ ಕೊಡ್ತೀರ ಅವ್ರಿಗೆ ಅವ್ರಿಗೆ 300 ರೂಪಾಯಿ ಹೆಣ್ಣಾಳಿಗೆ ನಾಟಿ ಮಾಡುವಾಗ ಹೆಣ್ಣಾಳನ್ನ ತಗೊಳ್ತೀವಿ ನಾಟಿ ಮಾಡಿದ್ ಮುಗಿತಂದ್ರೆ ದಿನ ನೀರ್ ಹಾಕ್ಬೇಕು ಹೌದು ದಿನಲ್ಲೂ ಬೆಳಿಗ್ಗೆ ನೀರ್ ಹಾಕುದು 2.5 ತಿಂಗಳ ನೀರ್ ಹಾಕುದು ದಿನಾನು ಯಾಕೆ ಹಾಕ್ಬೇಕು ಒಂದಿನ ಬಿಟ್ಟು ಒಂದಿನ ಹಾಕಿದ್ರೆ ನಡೆಯಲ್ಲ ಭೂಮಿ ಗಾರ್ ಇರುತ್ತೆ ಭೂಮಿ ಗಾರ್ ಇರೋದ್ರಿಂದ ದಿನಾಲೂ ನೀರ್ ಬೇಕಾಗುತ್ತೆ ಉಸುಕು ಜಾಸ್ತಿ ಇರುತ್ತೆ ಹೌದು ಉಸುಕು ಜಾಸ್ತಿ ನೀರ್ ಕೆಳಗೆ ಹೋಗ್ಬಿಡುತ್ತೆ ಹೇಗೆ ಅನಿಸ್ತಾ ಇದೆ ಆ ಬೆಳೆ ನಿಮ್ಗೆ ಬೆಳೆ ಚೆನ್ನಾಗಾಗತ್ತೆ ನಾವು ಮತ್ತೆ ಬೇರೆ ಕಡೆ ಎಲ್ಲೂ ಹೋಗ್ಬೇಕು ಅಂತಿಲ್ಲ ಅದನ್ನು ಬೆಳೆ ಮಾಡ್ಕೊಂಡ್ರೆ ಈಗ 2 ವರ್ಷ ಆಯ್ತು ಬೆಳೆ ಎಲ್ಲ ನಾಶ ಆಗ್ತಾ ಉಂಟು ನಮ್ಮ ತಳಿನೂ ನಾಶ ಆಗ್ತಾ ಉಂಟು ರೋಗ ಬಂದು ಎಲ್ಲಾ ಕಡೆನೂ ಹೋಗ್ತಾ ಇದ್ವಿ ಅದೇ ನಾವು ಕೃಷಿ ಇಲಾಖೆಗೆಲ್ಲ ಹೋಗಿ ಮಾತಾಡಿ ಅದ್ರ ಬಗ್ಗೆ ತನಿಖೆ ಆಗಿಲ್ಲ ಆ ಕಡೆ ಎಲ್ಲ ಬೀಜ ನಿಬ್ಬ ಮಾಡುವಾಗ ಮೆಡಿಸಿನ್ ಕೊಡ್ತಾರಂತೆ ಇಲ್ಲಿ ಇಲ್ಲ ಏನ್ ಸಹಕಾರ ಬೇಕು ನಿಮ್ಗೆ ಇಲಾಖೆಯಿಂದ ನಮಗೆ ಬೀಜ ರೋಗ ಬರೋದು ತರ ಸಹಕಾರ ಮೊದ್ಲೆಲ್ಲ ಬರುತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಹೋಗ್ತಿತ್ತು ಈಗ ಆಗಲ್ಲ ಪೂರ್ತಿ ಹೋಗುತ್ತೆ ಆಳುಗಳಿಗೆ ಕೆಲಸ ಕೊಟ್ಟದಷ್ಟೇ ಪೇಮೆಂಟ್ ಹೋಗಿದೆ ಗೊಬ್ಬರ ಅದೆಲ್ಲ ನಮ್ಮದಾಗಿರುತ್ತೆ ಅದು ಲೆಕ್ಕಕ್ಕಿದೆಯಲ್ಲ ಪೇಮೆಂಟೇ ಅಷ್ಟಾಗಿರುತ್ತೆ ಅದಕ್ಕಾಗಿ ನಮಗೆ ಕಷ್ಟ ಆಗ್ತಾ ಉಂಟು ಈಗ ಮತ್ತೆ 2-3 ವರ್ಷ ಅದು ಸರಿಯಾಗಿ ಬೆಳೆನೇ ಬರಲಿಲ್ಲ ಹೌದು ಸರ್ ನಾವು ಬೀಜ ಮಾಡ್ಲಿಕ್ಕೂ ಆಗ್ಲಿಲ್ಲ ಅಂತ ಎಷ್ಟೋ ಜನ ಬಿಟ್ಟಿದ್ದಾರೆ ಸರ್ ಎಷ್ಟೋ ಜನ ಬಿಟ್ಟಿದ್ದಾರೆ ಈಗ ಒಂದು 100 ಜನ ಮಾಡ್ತಿದ್ದಾರೆ ಅಂದ್ರೆ 50% ಬಿಟ್ಟಿದ್ದಾರೆ ಅಂದ್ರೆ ಅವರಿಗೆ ಮಾಡ್ಲಿಕ್ಕೆ ಯಾವುದು ಇಲ್ಲ ಯಾಕಂದ್ರೆ ಬೀಜ ಇಲ್ಲ ಗೆಡ್ಡೆ ಇಲ್ಲ ಅದಕ್ಕಾಗಿ ಎಲ್ಲೋ ಬಿಟ್ಟಿದ್ದಾರೆ ಎಲ್ಲ ಬೇರೆ ಕಡೆ ಕೆಲಸಗೆಲ್ಲ ಎಲ್ಲ ಹೋಗ್ತಿದ್ದಾರೆ ಮತ್ತೆ ನೀವು ಹೆಂಗ್ ಮಾಡಿದ್ರಿ ಬೀಜಕ್ಕೆ ಅದು ಬೇರೆಯವ್ರಿಗೆಲ್ಲ ತಕೊಂಡು 1 ಕ್ವಿಂಟಲ್ ಬೀಜ ಉಳ್ಳಾಗಡ್ಡೆ ಹೋದರ್ಸ್ ತಗೊಂಡು ಮತ್ತೆ ಈ ವರ್ಷ ಮಾಡಿದ್ದೀನಿ ಆ ಹೊತ್ತಿನಾಗ ಗಡ್ಡಿಯನ್ನ ಕೊಂಡ್ಕೊಂಡು ಇಟ್ಕೋಬೇಕು ಕೊಂಡ್ಕೊಂಡು ಇಟ್ಟು ಮತ್ತೆ ಈಗ ಈರುಳ್ಳಿ ಬಂತು ಅಂದ್ರೆ ನಿಮ್ಗೆ ಒಂಥರ ಕೈ ಹಿಡಿಯುತ್ತೆ ಭಾರಿ ಒಳ್ಳೆ ಬೆಳೆ ಈರುಳ್ಳಿ ಬಂತು ಅಂದ್ರೆ ಭಾರಿ ಒಂಥರ ದೊಡ್ಡ ಬೆಳೆ ಬಂದಂಗೆ ನಮ್ಗೆ ಅದೇ ದೊಡ್ಡ ಉತ್ಪನ್ನ ಬೇಡಿಕೆನೂ ಇದೆ ಬೇಡಿಕೆ ಉಂಟು ನಮ್ದು ಈ ಘಾಟಿ ಉಳ್ಳಾಗಡ್ಡೆಕ್ಕಿಂತ ಅದ್ರ ಡಬಲ್ ಇದೆ ಅದು 20 ರೂಪಾಯಿ ಇದ್ರೆ 40 ರೂಪಾಯಿ ಇರುತ್ತೆ ಡಬಲ್ ರೇಟ್ ಉಂಟು ಅದ್ರ ಬೆಳೆ ಸಿಗ್ತಾ ಇಲ್ಲ ಕೈಗೆ ಅದ್ರಲ್ಲಿ ಬೇರೆ ಬೇರೆ ತರಕಾರಿ ಬೆಳೀತಾ ತರಕಾರಿ ಹರ್ಗಿ ಮುಲಂಗಿ ನವಲ್ಕೋಡು ಅದೆಲ್ಲ ಬೀಜ ತಕೊಂಡು ನೆಡ್ತೀವಿ ತರಕಾರಿ ಬೇಡಿಕೆ ಇದ್ರೆ ಒಂದ್ ಸ್ವಲ್ಪ ಈಗ 2 ಗುಂಟೆ ಹಾಕೋಲಿ 4 ಗುಂಟೆ ಹಾಕೋದು 1 ಗುಂಟೆ ಹಾಕೋಲಿ 2 ಗುಂಟೆ ಹಾಕೋದು ಹಿಂಗ್ ಮಾಡ್ಬೋದು ನಮ್ಮದು ತರಕಾರಿ ಬಂದಾಗ ಸ್ವಲ್ಪ ಬೇಡಿಕೆ ಕಮ್ಮಿ ಆಗಿರುತ್ತೆ ಸರ್ ಬೇಡಿಕೆ ಕಮ್ಮಿ ಆಗೋದ್ರಿಂದ ನಾವು ಅದ್ರ ಬಗ್ಗೆ ಲಕ್ಷ್ಯ ಹಾಕಲ್ಲ ನಾವು ಇದ್ರಲ್ಲೇ ದೊಡ್ಡ ಉತ್ಪನ್ನಲ್ಲಿ ಇರ್ತೀವಿ ಈರುಳ್ಳಿ ಅದನ್ನ ಮಾಡ್ಕೊಂಡ್ರೆ ಆಗುದಿಲ್ಲ ಆದ್ರೆ ಅದೊಂದು ಉಪಬೆಳೆ ಇದ್ದಂಗ ಅಲ್ಲ ಅಷ್ಟೊಂದು ಮನೆಗೆ ಸಾಕಾಗುತ್ತೆ ಮನೆಗೆ ಸಾಕಾಗುತ್ತೆ ಮತ್ತೆ ಕೊಡ್ತೀವಿ ಸ್ವಲ್ಪ ಸ್ವಲ್ಪ ಆದ್ರೆ ಅದನ್ನು ಉತ್ಪನ್ನ ಹೇಳಿ ಮಾಡಲ್ಲ ಈರುಳ್ಳಿನೂ ಹೋಯ್ತು ಮತ್ತೆ ಬೇರೆ ಬೆಳೆಯಿಂದ ನಿಮ್ಗೆ ಆದಾಯನೂ ಬರಲ್ಲ ಏನ್ ಮಾಡ್ತೀರಿ ಮತ್ತೆ ವರ್ಷಗಟ್ಟಲೆ ಖರ್ಚು ಹೆಚ್ಚಾದಿಲ್ಲ ಇದೇ ಸರ್ ಉತ್ಪನ್ನ ಈರುಳ್ಳಿ ಬಂದಷ್ಟೇ ಉತ್ಪನ್ನ ಇಲ್ಲ ಬೇರೆ ಕಡೆ ಬ್ಯಾಂಕ್ ಅಲ್ಲಿ ಏನೋ ಸಾಲ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಬಂದಾಗ ಕೊಟ್ಟು ತೀರ್ಸಾಯ್ತು ಹೇಳಿ 2 ವರ್ಷ ನೀವು ಬರ್ಲಿಲ್ಲ ಅವಾಗ ಏನ್ ಮಾಡಿದ್ರಿ ಸರ್ ಸಾಲ ಮಾಡಿದೀನಿ ಸಾಲ ಯಾವ್ದಕ್ಕಾಯ್ ತಗೊಂಡಿದ್ದು ಖರ್ಚಿಗೆ ಬೇಕಲ್ಲ ಸರ್ ನಮ್ಮ ಮನೆ ಸಾಮಾನಿಗೆ ಅದಕ್ಕೆಲ್ಲ ಅದು ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಕೊಡ್ತಾರೆ ಸ್ವಲ್ಪ ನಮ್ಮ ಜಾಗದ ಸುರುಟ್ಟಿ ಎಲ್ಲ ಇಟ್ಟು ತಗೊಳ್ತೀವಿ ಈ ಬೆಳೆ ಬಂದ್ರ ತುಂಬುತ್ತೀವಿ ಸಾಲ ಸರ್ ಒಂದು ನಾನು 2 ವರ್ಷದಲ್ಲಿ 2 ಲಕ್ಷ ತಗೊಂಡಿದ್ದೀನಿ ಬಡ್ಡಿ ಹಂಗ ಬೆಳ್ಕೊಂತ ಹೋಗುತ್ತೆ ಮತ್ತೆ ಬಡ್ಡಿ ಬೆಳೆಯುತ್ತೆ ನಾವೆಲ್ಲರೂ ಕೂಲಿ ಕೆಲಸ ಹೋಗ್ತೀವಿ ಅವಾಗೆಲ್ಲ ಬಡ್ಡಿಯನ್ನು ತುಂಬುತ್ತೇ ಇರ್ತೀವಿ ಇದು ಬಂದ್ರೆ ತುಂಬಲಿಕ್ಕೆ ಚಲೋ ಆಗ್ತಿತ್ತು ಬೆಳೆ ಬಂದಿದ್ದು ಇದಕ್ಕೆ ಬೆಳೆ ವಿಮೆ ಇಲ್ಲ ಬರುತ್ತೆ ಗುಂಟೆಗೆ ಒಂದು 200-600 ಲೆಕ್ಕ ಬರುತ್ತೆ ನಮ್ಗೆ ಆ ಗುಂಟೆಗೆ ನಾವು 10,000 ಬೆಳಿತೀವಿ 200 ರೂಪಾಯಿ ಬಂದ್ರೆ ಸಾಕಾಗಿದೆ ಬೆಳೆ ವಿಮೆ ಅದು ಯಾವುದು ಇದಿಲ್ಲ ಹೇಳಿ ನಿಮ್ಮ ವಾರಿಗೆಯವರು ಅಥವಾ ನಿಮ್ಮ ಊರಿನ ರೈತರು ಎಲ್ಲ ನೀ ಏನು ಅನುಭವಿಸ್ತಾ ಇದ್ರಿ ಕಷ್ಟ ಅವರು ಕೂಡ ಅನುಭವಿಸ್ತಾ ಇದ್ರು ಹೌದು ಸರ್ ಎಷ್ಟೋ ಜನ ಬಿಟ್ಟಿದ್ದಾರೆ ಸರ್ 100 ಜನ ಬೆಳೆ ಮಾಡ್ತಿದ್ದಾರೆ 50 ಜನ ಇಲ್ಲ ಮಾಡ್ತಾ ಇಲ್ಲ ಯಾಕಂದ್ರೆ ಈ ಬೆಳೆ ಹೋಗಿದೆ ಕೆಲವೊಬ್ರು ತಗೊಳ್ಳಿಕ್ಕಾಗದೆ ಸುಮ್ಮನೆ ಇದ್ದೇವೆ ನಾವು ಸಾಲ ಮಾಡಿ ತಗೊಂಡು ಇಟ್ಕೊಂಡಿದ್ದೀವಿ ಅದಕ್ಕೆ ಬೀಜ ಮಾಡಿದ್ದು ಮತ್ತೆ ಇದೇ ತರ ಆದ್ರೆ ಮುಂದೆ ನಾವು ಬಿಡ್ತೀವಿ ಮತ್ತೆ ಎಲ್ಲೋ ಬೇರೆ ಕಡೆ ಕೂಲಿ ಕೆಲ್ಸಕ್ಕೆ ಹೋಗುದು ಇದು 2 ವರ್ಷ ಆಯ್ತು ಸರ್ ಅದಕ್ಕಾಗಿ ಈ ಸಲ ಒಂದು ಆಶಾಭಾವನೆ ಇದೆ ಬರ್ಬೋದು ಅಂತ ತುಂಬಾ ಇದೆ ಅದು ಬರ್ಲಿಲ್ಲ ಅಂದ್ರೆ ಸರ್ ಕಷ್ಟ ಆಗುತ್ತೆ ನಮಗೆ ಯಾಕಂದ್ರೆ ನಾವು ಸಾಲ ಮಾಡಿದ್ದೀವಿ ಸಾಲವನ್ನು ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈ ಬೆಳೆ ಬರ್ಲಿಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ ಬರುತ್ತೆ ಅಂತ ನಂಬಿದ್ದೀವಿ ಚೆನ್ನಾಗಿ ಬರಲಿ ಅಂತೇಳಿ ನಮ್ಮ ಆಶಯ ಕೂಡ. ಯಾಕಂದ್ರೆ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ. ಮತ್ತೊಂದು ಹೇಳಬೇಕು ಅಂದ್ರೆ ಈ ಕೃಷಿಕರು ಕಮ್ಮಿ ಆಗ್ತಾ ಇದ್ದಾರೆ, ಕೃಷಿ ಮಾಡುವರು ಇಲ್ಲ, ಕಮ್ಮಿ ಆಗ್ತಾ ಇದ್ದಾರೆ. ಕೆಲವೊಬ್ರು ಅಪ್ಪಿ ತಪ್ಪಿ ಇದ್ದಾರೆ ಅಷ್ಟೇ, ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾ. ಅದು ಯಾಕಂತ ಅದು ಇದೇ ಒಂದು ಕಾರಣ, ಮಾಡಿದ ಕೈಗಿಡಿಯಲ್ಲ. ಕೃಷಿ ಮಾಡಿದಾಗ ಅದು ಫಲ ಸಿಕ್ಕರೆ ಅಡ್ಡಿಲ್ಲ, ಮನಸ್ಸಿಗೆ ಖುಷಿ ಆಗುತ್ತೆ. ಅದೇ ಬರಲಿಲ್ಲ ಅಂದ್ರೆ ಮತ್ತೇನು ಮಾಡೋದು, ಸಾಲ ಮಾಡೋದು, ಬೇರೆ ಕಡೆ ಹೋಗೋದೇ ಆಗುತ್ತೆ. ಅದಕ್ಕೂ ಕೃಷಿಕರು ಕಮ್ಮಿ ಆಗಿದ್ದಾರೆ. ಅದು ಮತ್ತೆ ನಮ್ಮ ಕರಾವಳಿ ಸೈಡೆಲ್ಲ ಉಪ್ಪು ನೀರು ಅದು ಜೂನ್ ಜುಲೈದಲ್ಲಿ ಜಾಸ್ತಿ ಆಗುತ್ತೆ. ಗದ್ದೆಗೆಲ್ಲ ಬಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಮುಚ್ಚೋಗಿದೆ ಉಪ್ಪು ನೀರು ಹೋಗಿ, ರೈತ ಎಲ್ಲ ಬಿದ್ದೆ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ನೀರು ಬಂತು ಅಂದ್ರೆ ಅದು ಮತ್ತೆ ಬೆಳೆ ಕೆಲಸ ಅಲ್ಲಿ ಆಗಲ್ಲ. ಉಪ್ಪು ನೀರು ಬಂದ್ರೆ ಅಲ್ಲಿ ಉಳಿ ಆಗಲ್ಲ, ಈರುಳ್ಳಿ ಆಗಲ್ಲ, ಎಲ್ಲ ಹಾಗೆ ಆಗ್ತಾ ಉಂಟು. ದಿನಾನು ಸುಮಾರು ಎಷ್ಟು ನೀರು ಹಾಕ್ತೀರಿ ಈರುಳ್ಳಿಗೆ? ಅದು ಅಂದಾಜು ಸಿಕ್ಕಲ್ಲ. ಎಷ್ಟು ಕೊಡ ಆಗೋದು? ಕೊಡ ಸಾವಿರಾರು ಗಟ್ಟಲೆ ಕೊಡ ಹಾಕ್ತೀವಿ ದಿನಾಲು. ದಿನಾಲು ಈಗ ಕೆಲವೊಬ್ರು ಬೋರ್ವೆಲ್ ಹೊಡೆದಿದ್ರೆ ಮಿಷನ್ ನೀರ, ಆದ್ರೂ ಕೆಲಸ ಇದೆ. ಅದಕ್ಕೆ ಖರ್ಚು ಮಾಡ್ಬೇಕು, ಬೋರ್ವೆಲ್ ಹೊಡೆದ್ರೆ ಪೆಟ್ರೋಲ್ ಹಾಕ್ಬೇಕು. ಈಗ ಪೆಟ್ರೋಲ್ 200 ರೂಪಾಯಿ ಬೇಕಾಗುತ್ತೆ ಒಂದ್ ದಿನಕ್ಕೆ. ಅದು ಚೆನ್ನಾಗಾದ್ರಡ್ಡಿಲ್ಲ, ಯಾಕಂದ್ರೆ ಪೆಟ್ರೋಲಿಂದ ಮತ್ತೆ 3 ತಿಂಗಳ ಹಾಕ್ಬೇಕು, 18,000 ಬೇಕು ಪೆಟ್ರೋಲಿಗೆ. ಅದೊಂದು ಕೈಯಿಂದ ಹೋಗಿರುತ್ತೆ. ಬೆಳೆ ಬಂದ್ರೆ ಎಲ್ಲ ಬರುತ್ತೆ, ಚೆನ್ನಾಗಾಗುತ್ತೆ. ಬೆಳೆ ಬರಲಿಲ್ಲ ಅಂದ್ರೆ ಇದೊಂದು 18,000, ಮತ್ತೆ ಆಳಿಗೆಲ್ಲ ಕೊಟ್ಟು ಬಿಟ್ಟು ಇದೊಂದು ಮತ್ತೆ ಬೇರೆ. ಇವು ದೊಡ್ಡ ಸಮಸ್ಯೆನೇ, 2 ಲಕ್ಷ ಬರಲಿ ನಮಗೆ ವರ್ಷ ಗಟ್ಟಲೆ. ಸಮಸ್ಯೆ ದೊಡ್ಡದೇ, ಇದು ನಾವು ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಇದು ಮಾಡ್ತಿರ್ತೀವಿ, ಸ್ವಲ್ಪ ಸಾಲ ಮಾಡ್ತೀವಿ. ಇದು ಸಮಸ್ಯೆ ದೊಡ್ಡದೇ. ನಮ್ಮ ಉಳ್ಳಾಗಡ್ಡೆಯನ್ನು ಬೆಳೆ ಸಮಸ್ಯೆ ದೊಡ್ಡದೇ ಆಗಿದೆ ನಮ್ಮ ಈ ಕಡೆ, ನಮ್ಮ ಕುಮಟಾ ತಾಲೂಕಲ್ಲಿ. ಒಟ್ಟಾರೆ ಏನನ್ಸುತ್ತೆ ಬದುಕು? ಸದ್ಯದ ಮಟ್ಟಿಗೆ ಅವರು ಕಷ್ಟ ಉಂಟು ಅಂದ್ರೆ ಬೆಳೆ ಎಲ್ಲ ಹೋಗ್ತಾ ಉಂಟು, 2 ವರ್ಷ ಆಯ್ತು, ಅದಕ್ಕಾಗೆ ಕಷ್ಟ ಉಂಟು, ಇಲ್ಲ ಯಾರು ಕೇಳುವುದಿಲ್ಲ. ಆಯ್ತು, ಇಷ್ಟೆಲ್ಲ ಅನುಭವ ಹಂಚಿಕೊಂಡಿದ್ದೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಈಶ್ವರ್. ನಮಸ್ತೆ. ಎಷ್ಟು ಓದಿದ್ರಿ, ಕೃಷಿಗೆ ಯಾಕೆ ಬಂದ್ರಿ, ಏನು? ನಾವು ಓದಿದ್ದು ಸ್ವಲ್ಪ ಕಡಿಮೆನೀಯ, 9th ಫೇಲ್ ಅಂದ್ರೆ 8ನಿಂತವರೆಗೆ ಓದಿದ್ವಿ. ಆದ್ರೆ ನಮ್ಗೆ ಈಗ ಅನಿಸ್ತಾ ಇದೆ ಕೃಷಿಗೆ ಬೇಕಾಗಿದೆ, ವಿದ್ಯಾರ್ಥಿ ಬೇಕು ಅಂತ ಹೇಳ್ತಾ ಇದೆ. ವೈಜ್ಞಾನಿಕವಾದ ಕೃಷಿ ಮಾಡ್ಲಿಕ್ಕೆ ಮತ್ತೆ ನಮ್ ಬೇರೆ ಬೇರೆ ಹೆಂಗ್ ತಿಳ್ಕೊಳ್ಬೇಕು, ನಮ್ದು ಇಂಗ್ಲಿಷ್ ಮತ್ತೆ ಹಿಂದಿ ಎಲ್ಲ ನಾಲೆಜ್ ಇಲ್ಲ. ಇದಕ್ಕೆ ವೈಜ್ಞಾನಿಕ ಕೃಷಿ ಮಾಡೋದಿದ್ರೆ ನಮಗೆ ವಿದ್ಯೆ ಕಡಿಮೆ ಆಗಿದೆ ಅಂತ ಹೇಳುವಂತ ಅನಿಸಿಕೆ ಇದೆ ಮನಸ್ಸಿನ ಕೆಲವಷ್ಟು ಕಡೆ. ಆದ್ರೆ ಕೆಲವೊಂದು ಕಡೆ ತೊಂದ್ರೆ ಇಲ್ಲ, ಸಾಕು ಕಲ್ತದ್ದು ಅಂತ ಹೇಳುವಂತ ನಮ್ಗೆ ಈ ಕೃಷಿಗೆ ತೊಂದ್ರೆ ಇಲ್ಲ ಅಂತ ಹೇಳುವಂತ ಇದೆ. ಕೃಷಿ ಮಾಡ್ಬೇಕಂತ ಹೇಳಾದ್ರೆ ಕೆಲವಷ್ಟು ಜಮೀನು ಬೇಕು ಜಾಸ್ತಿ, ಮತ್ತೆ ಕೆಲವಷ್ಟು ತಾಳ್ಮೆ ಬೇಕು, ಹಿಂಗೆ ಎಲ್ಲದೂ ಸಹಿಸ್ಕೊಳ್ಬೇಕು. ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಕೆಲವಷ್ಟು ರೋಗಗಳು ಬರ್ತದೆ, ಕೆಲವಷ್ಟು ಇದು ಬರ್ತದೆ. ನಮ್ದು ಈಗ ಟೋಟಲಿ 12 ಎಕರೆ ಜಮೀನು ಉಂಟು, ಅದರಲ್ಲಿ ಸಾಮೂಹಿಕ ಕುಟುಂಬ ನಮ್ದು. ನಮ್ದು 1 ಎಕರೆ 20 ಗುಂಟೆ. 1 ಎಕರೆ 20 ಗುಂಟೆ ನಾವು ಬಾಳೆ ಮತ್ತೆ ಅಡಿಕೆ ಮತ್ತೆ ಜಾಯಿಕಾಯಿ ಮೆಣಸಿನಕಾಳು ಅರಸಿನ ಮತ್ತೆ ಹೀಗೆ ರೇಷ್ಮೆ ಮತ್ತೆ ವೆನಿಲಾ ಮತ್ತೆ ಮುಂಗಾರು ಬೆಳೆಯಲ್ಲಿ ಶೇಂಗಾ ಮತ್ತೆ ಕಾರ್ಗದ್ದೆ ಮತ್ತೆ ಈಗ ಭತ್ತ ನಾವು ಸುಮಾರು ಒಂದು 20-22 ಕ್ವಿಂಟಲ್ ಅಕ್ಕಿ ಮಾಡ್ತೇವೆ. ಅಕ್ಕಿನೇ ಮಾರುವುದು ಎಲ್ಲ ಸುಮಾರು ಒಂದು 10-12 ಜಾತಿ ಮಾಡ್ತೇವೆ. ರಾಜಮೂಡೆ ಮತ್ತೆ ಸಿದ್ಧ ಸಣ್ಣ ಮತ್ತೆ ಆರ್ಎನ್ಆರ್ ತಳಿ ಮತ್ತೆ ಹೊಸ ತಳಿ ಉಮಾ ಮಲ್ಲಿಗೆ ಹೀಗೆ ನಂಬರು ಹಳ್ಳಗ ಮತ್ತೆ ಸಣ್ಣ ಭತ್ತ ಅಂತೇಳಿ ಔಷಧಿ ಬರುವಂತದ್ದು ಈ ತರ ಎಲ್ಲ ವೆರೈಟಿಗಳನ್ನ ಭತ್ತ ವರ್ಷನು ಮಾಡೋದು. 53 ವರ್ಷ ಆಯ್ತು ನಮ್ಮ ತಂದೆಯವರು ಬಂದು, ಅದ್ರ ಪ್ರಕಾರ ನಾವು ಮಾಡ್ಕೊಂತ ನಡ್ಕೊಂತ ಬಂದೀವಿ. ಹಿಂಗೆ ಬಿಟ್ರೆ ಮತ್ತೇನು ಅದ್ರಲ್ಲಿ ಹೊಸ ಹೊಸ ಏನು ತಂತ್ರಗಳೆಲ್ಲ ಇದು ಮಾಡೋದು. ಮತ್ತೆ ಸಾಮಾನ್ಯವಾಗಿ ಹೊರಗಡೆ ನೋಡಿದವಾಗ ಯಂತ್ರೋಪಕರಣಗಳೆಲ್ಲ ಆದ್ರೆ ತಗೊಳೋದಿಲ್ಲ, ನಾವೇ ಸ್ವಂತ ಮಾಡ್ತೇವೆ. ತಳ್ಳು ಗಾಡಿ ಇರ್ಬೋದು ನಮ್ಮ ಕೃಷಿಕರ್ಬೇಕಾದ್ರೆ ನಾನೇ ಸ್ವಂತ ಮಾಡ್ಕೊಂಡಿದ್ದೆ. ಮತ್ತೆ ಹಾಗೆ ಈ ಜೋಟಿ ಇರ್ಬೋದು 85,000 ರೂಪಾಯಿಂದ, ಅದನ್ನು ನಾನೇ ಸ್ವಂತ ಮಾಡ್ಕೊಂಡಿದ್ದೆ. ಅಷ್ಟೆಲ್ಲ ಖರ್ಚು ಮಾಡಲಿಲ್ಲ, 1,500 ರೂಪಾಯಿ ಖರ್ಚು ಮಾಡಿ ಕೊನೆ ಕೆಳಗಿಂದ ಕೊಯ್ದು ಮತ್ತೆ ಕೆಳಗಿಂದ ಮತ್ತೆ ಹೊಡೋದು. ಮತ್ತೆ ಹಾಗೆ ಕಳೆ ಕೊಚ್ಚು ಮಷೀನ್ ಉಂಟು. ಮತ್ತೆ ಹೈನುಗಾರಿಕೆ ಇದ್ರಲ್ಲಿ ನಮ್ಮ 22 ದನಗಳಿದ್ದಾವೆ. ಮೊದಲೊಂದು 35-40 ಇತ್ತು, ಅದೀಗೆಲ್ಲ ಸಾಕೋಕಾಗುವುದಿಲ್ಲ ಮತ್ತೆ ಸ್ವಲ್ಪ ಅಂತೇಳಿ ಕೊಟ್ಟಾದ್ರೂ ಒಂದು 30-32 ದನಗಳಿವೆ ಟೋಟಲಿ. ಹೀಗೆ ನಮ್ಮದೊಂದು ಬಯೋಡೈಜೆಸ್ಟ್ ಟೈಪ್ ಅಂದ್ರೆ ಒಂದು 75,000 ಲೀಟರ್ ಹಿಡುವಂತ ಒಂದು ಗೋಮೂತ್ರ ಹಿಡುವಂತ ಒಂದು ಟ್ಯಾಂಕ್ ಇದೆ. ಅದೇ ಟ್ಯಾಂಕ್ ನಿಂದ ಡಿಲಿವರಿ ಆಗಿ ಬಾವಿ ಇದೆ, ಬಾವಿಯಿಂದ ಡಿಲಿವರಿ ಆಗಿ ಪಂಪ್ ಇದೆ. ಪಂಪ್ ನಿಂದ ಎಲ್ಲಾ ತೋಟಗಳಿಗೂ ಎಲ್ಲಾ ಬೆಳೆಗೂ ಅದರಲ್ಲೇ ಸ್ಪ್ರೇ ಮಾಡೋದು. ಅದರಲ್ಲಿ ನಮಗೆ ಬೇಕಾದ ಜೀವಾಮೃತ ಹಾಕ್ಬಹುದು, ಎಲ್ಲ ಅಕಸ್ಮಾತ್ ಎಲ್ಲ ಗೋಮೂತ್ರಕ್ಕೆ ಮತ್ತೆ ಬೆಲ್ಲ ಮತ್ತೆ ಕಡಲೆ ಇಟ್ಟು ಹಾಕಿ NPK ಟೈಪ್ ಮಾಡಿ ನಮಗೆ ಬೇಕಾದಂತ ಒಂದು ಬೆಳೆಗೆ ಸ್ಪ್ರೇ ಮಾಡ್ತೀವಿ. ಮತ್ತೆ ಮೇಲ್ಗೊಬ್ಬರವಾಗಿ ನಾವು ಸರ್ಕಾರಿ ಗೊಬ್ಬರ ಯಾವತ್ತೂ ಕೊಟ್ಟದ್ದಿಲ್ಲ, 53 ವರ್ಷ ಆಯ್ತು. ಮತ್ತೆ ಜಾಸ್ತಿ ಕಬ್ಬು ಮಾಡ್ತೇವೆ, ಹಾಗೆ ಹರಿಗೆ ಬೆಳೆಯೋದು, ಮತ್ತೆ ರಾಗಿ ಎಷ್ಟು ಬೆಳೆದು, ಮತ್ತೆ ಹಳಸಂದಿ ಬೆಳೆಯೋದು, ಹಾಗೆ ಹೆಸರುಕಾಳು ಬೆಳೆಯೋದು, ಹಿಂಗೆ ಎಳ್ಳು ಬೆಳೆಯೋದು. ನಮಗೆ ಬೇಕಷ್ಟು ನಾವು ತಿಂದು ಹೆಚ್ಚಿದ್ದನ್ನ ನಾವು ಅಂಗಡಿಗೆ ಕೊಡ್ತೇವೆ ಅಷ್ಟೇ. ಅದು ಬಿಟ್ಟರೆ ಮಾರ್ಕೆಟಿಗೆ ಆಗಿ ಮಾಡೋದಲ್ಲ, ಬದುಕುಗೋಸ್ಕರ ಮಾಡೋದು. ಹೀಗೆ ನಾವು ಒಟ್ಟು ಕೂಡ ಕೆಲಸ ಮಾಡ್ತಿದ್ವಿ. ಮತ್ತೆ ನಮ್ಮ ಟ್ರ್ಯಾಕ್ಟರ್ ಇದೆ, ಮತ್ತೆ ವಾರ್ಲ್ ಇದೆ, ಹೀಗೆ ನಾನಾ ರೀತಿಯ ಒಂದು ಇದುಂಟು. ಮತ್ತೆ ಮೊಲ ಸಾಕಾಣಿಕೆ ಉಂಟು, ಹೀಗೆ ಕೋಳಿ ಸಾಕಾಣಿಕೆ ಉಂಟು, ಬಾತುಕೋಳಿ ಉಂಟು, ಎರೆಹುಳ ಉಂಟು. ನಮ್ದು ಕೃಷಿ ಅಧಿಕಾರಿಗಳನ್ನ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಯಾವುದೇ ಒಂದು ಸಾಮಗ್ರಿ ತಾಡ್ಪತ್ರೆ ಇರ್ಬೋದು, ಅಕಸ್ಮಾತ್ ಏನಾದ್ರು ಟಿಲ್ಲರ್ಗೆ ಬೇಕಾದ್ರೆ ಎಲ್ಲದಕ್ಕೂ ಪಾಪ ಅವರು ಇದು ಮಾಡಿ ಯಾರು ಯಾವುದಕ್ಕೂ ಸಮಸ್ಯೆ ಮಾಡ್ತಾ ಇಲ್ಲ ಇಲ್ಲಿವರೆಗೆ. ಮತ್ತೆ ಪಂಚಾಯತ್ದಲ್ಲೂ ಹೌದು, ನಾವು ಏನ್ ಹೇಳ್ತೀವೋ ಅದನ್ನೇ ನಮ್ದು ಪಾಲಿಸ್ತಾರೆ, ನಾವು ಅವ್ರು ಹೇಳ್ದಂಗೆ ಪಾಲಿಸ್ತೇವೆ. ಯಾವುದೋ ಒಂದು ಉದ್ಯೋಗ ಖಾತ್ರಿ ಕೆಲಸ ಆಗಿರ್ಬೋದು, ಹಿಂಗೆ ಯಾವುದಕ್ಕೂ ಯಾವುದೂ ಕೊರತೆ ಮಾಡೋದಿಲ್ಲ ನನಗೆ. ಹಂಗಾಗಿ ಜೀವನ ಖುಷಿಯಾಗಿದೆ. ಎಲ್ಲ ಬೆಳೆನೂ ಸಮಗ್ರವಾಗಿ ಪ್ರೀತಿಯಿಂದ ರಾಶಿ ವರ್ಷ ಆಯ್ತು ಮಾಡ್ತಿದ್ದೆ. ಯಾವುದೇ ಮತ್ತೆ ಔಷಧಿ ಸ್ಪ್ರೇ ಮಾಡ್ತಾ ಇಲ್ಲ. ಇನ್ನೇನು ಇಪ್ರೀತ್ ಔಷಧಿ ಹೊಡೆಯಲೇಬೇಕು, ಇನ್ನು ಕಂಟ್ರೋಲ್ಗೆ ಬರುದಿಲ್ಲ ಅಂತ ಹೇಳಿದ್ರೆ ಒಂದು 41 ದಿವಸ ಹುಳು ಮಜ್ಜಿಗೆ ತಾಮ್ರ ತಂಬಿಗೆಲ್ಲ ಹಾಕಿ ಅದನ್ನೇ ಸ್ಪ್ರೇ ಮಾಡಿಬಿಡೋದು. ಇಲ್ಲ ಅಂತ ಹೇಳಿದ್ರೆ ದೀಪ ಕಚ್ಚಿಟ್ಬಿಡೋದು ಒಂದು 3 ತಿಂಗಳ. ಆ ದೀಪದ ಕೆಳಗಡೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಇಟ್ಟು ವಾಯಲ್ಲಿ ತಿಕ್ಕಿಟ್ಬಿಟ್ರೆ ಎಲ್ಲಾ ಹುಳಗಳು ಬಂದು ಅದರಲ್ಲಿ ಸುಟ್ಟು ಸುಟ್ಟು ಸುಟ್ಟಿ ಬೀಳ್ತಿದ್ವಿ. ಯಾಕೆ ಇದನ್ನ ನಾನು ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಮ್ದು ಮೊದಲೇ ಕರೆಂಟ್ ಇಲ್ಲ, ದೀಪದಲ್ಲಿ ಇತ್ತು. ದೀಪದಲ್ಲಿ ಬುಡಕ್ಕೆ ನಾವು ಓದ್ಬೇಕಾದ್ರೆ ಸಣ್ಣಕ್ಕಿರ್ಬೇಕಾದ್ರಿಂದ್ರು ಹುಳ ಸಿಕ್ಕಾಬಟ್ಟೆ ಬೀಳ್ತಿದ್ವು ಸುಟ್ಟು ಸುಟ್ಟಿ. ಅವಾಗ ಇವಾಗೆಲ್ಲ ಸೋಲಾರು ಲೈಟು ಬಂದು ಎಲ್ಲ ಕ್ರಿಮಿ ಕೀಟದೆಲ್ಲ ಜಾಸ್ತಿ ಆಗಿಬಿಟ್ಟಿವೆ. ಅದ್ರ ನಂತರ ನಾನು ಶೇಂಗಾ ಗದ್ದೆ ಕೊಯ್ದು ಬೆಳಗ್ಗಿನಿಂದ ಶೇಂಗಾ ಹೊಡ್ತಿ, ಶೇಂಗಾ ಹೊಡೆದ ನಂತರ ಶೇಂಗಾ ಮಾಡ್ಬೇಕಾದ್ರೆ ಎಲ್ಲ ದೀಪ ಹಚ್ಚಿ ಇಟ್ಬಿಡುದು ಎಲ್ಲ ಹುಳಗಳು ಕ್ರಿಮಿ ಕೀಟದ. ಅದಕ್ಕೆ ಕ್ರಿಮಿ ಕೀಟದ ಬಾಧೆಗಳೆಲ್ಲ ಸ್ವಲ್ಪ ಕಡಿಮೆ. ಕಳೆ ಉಂಟು, ಕಳೆ ಅದರೊಟ್ಟಿಗೆ ಅದು ಬೆಳೀತದೆ, ನಮ್ಮ ಒಟ್ಟಿಗೆ ನಾವು ಬೆಳಿತೇವೆ. ನಮ್ಮ ಕಳೆಯಿಂದ ಯಾವುದು ಸಮಸ್ಯೆಗಳಿಲ್ಲ. ಹಂಗೆ ಕಳೆಯಿಂದ ನಾವು ಗೊಬ್ಬರನ ಉತ್ಪತ್ತಿ ಮಾಡ್ತೇವೆ. ಹಂಗೆ ಕಳೆಯನ್ನು ಬಂದ್ರೆ ಏನು ಸಮಸ್ಯೆ, ನಮ್ಮ ಬೆಳೆಗೆ ಅದು ಯಾವುದು ಹಾನಿ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಯಾವುದೋ ಒಂದು ಔಷಧಿ ಯೂಸ್ ಅದು ಯಾವುದು ಹೊಡತಾ ಇಲ್ಲ. ಮಾರಾಟ ಮಾಡೋದು ಹೇಗೆ? ಮಾರಾಟ ಮಾಡೋದು ನಾವು ಯಾರಿಗಾದ್ರೂ ಬೇಕಾದ್ರೆ ಕೊಡೋದು. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ರೇಟ್ ಬಂತಪ್ಪ ಅಂತ ಹೇಳಿದ್ರೆ, ಭತ್ತಕ್ಕೆ ರೇಟ್ ಬಂತಪ್ಪ ಅಂತ ಹೇಳಿದ್ರೆ ಅವಲಕ್ಕಿ ಇವಲಕ್ಕಿ ಹೋದ್ರೆ ದೊಡ್ಡ ಭತ್ತ ಜಾಸ್ತಿ ಕೊಡುದು. ಕೆಂಪಕ್ಕಿ ಬೇಕಪ್ಪ ಬೇಕಾದವರು ತಗೊಂಡು ಹೋಗ್ತಾರೆ ಮನೆಗೆ ಬಂದು ಹೋಯ್ತಾರೆ ಅಕ್ಕಿ ಮಾಡಿ. ಇಲ್ಲ ಕುಚ್ಚಿಗೆ ಅಕ್ಕಿನ ಜಾಸ್ತಿ ಬೇಕು ಈ ವರ್ಷ ಅಂತ ಹೇಳಿದ್ರೆ ಒಂದು 22 ಕ್ವಿಂಟಲ್ ಕುಚ್ಚಿಗೆ ಅಕ್ಕಿ ಮಾಡಿ ಮಾರಾಟ ಮಾಡ್ತೇವೆ ನಾವು. ಮತ್ತೆ ಭತ್ತ ಮಾರಾಟ ಮಾಡೋದು ಸ್ವಲ್ಪ ಕಡಿಮೆ. ಅಕ್ಕಿ ಮಾಡೇ ಮಾರಾಟ ಮಾಡೋದು. ನಮ್ಮದೊಂದು 18,000 ಹುಲ್ಲಾಗ್ತಿದೆ. ಅವ್ರ ಹುಲ್ಲಷ್ಟು ನಾವು ಯಾರಿಗೂ ಕೊಡ್ತಾ ಇಲ್ಲ. ನಾವು ಅಷ್ಟು ದನ ಉಳಿಕೆ ಮತ್ತೆ ಹುಲ್ಲು ಖರೀದಿ ಮಾಡ್ತಾ ಇಲ್ಲ ನಾವು. ನಮ್ದು ಟೋಟಲ್ ಒಂದು 26 ಎಕರೆ ನಾವು ಅಲ್ಲಿ ಇಲ್ಲಿ ಮಾಡ್ತೇವೆ. ನಾವು ಸ್ವಂತ ನಮ್ದು ಮನೆಯಲ್ಲಿ ನಮ್ಮ ತಂದೆಯವರ ಜಮೀನು 12 ಎಕರೆ ಅಷ್ಟೇ. ಅದರಲ್ಲಿ ನಾವು ಶ್ರೀಗಂಧ ಬೆಳೆದಿದ್ದೇನೆ, ಮತ್ತಿ ಇದೆ, ಹುಣಗಲಿ ಇದೆ, ಕೌಲಿ ಇದೆ, ನೇರ್ಲೆ ಇದೆ, ಮತ್ತೆ ಎಲ್ಲಾ ಜಾತಿ ಮರಗಳು ನಮ್ದು ಇದರಲ್ಲಿ ಇದೆ. ಇಷ್ಟು ಏನು ಸಾಕಾಣಿಕೆ ಎಲ್ಲ ಮಾಡ್ತಿದ್ದೇನೆ. ನಿಮ್ಮ ಎಲ್ಲಾ ಕೃಷಿ ಉಪಕರಣಗಳು ಉಪ ಕೃಷಿಗಳನ್ನ ನೋಡ್ಕೊಂಡಾಗ ನಮಗೆ ನೆನಪಿಡ್ಲಿಕ್ಕಾಗಲ್ಲ ಅಷ್ಟು ಮಾಡ್ತಾ ಇದ್ದೀರಿ. ಯಾಕೆ ನನಗೇನು ಅನ್ಸುತ್ತಂದ್ರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದಲ್ಲಿರುವಂತ ಸದಸ್ಯರು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಗೆ ಮಾಡ್ತೀವಿ? ಕುಟುಂಬದಲ್ಲಿ ನಾವು ಸದಸ್ಯರು ಅಂತ ಹೇಳಿದ್ರೆ ನಾವು 6 ಜನ ನಮ್ದು ಒಟ್ಟಿಗೆ ಇದ್ದಾರ ಅಂತಂದ್ರೆ, ನಾವು ಟೈಮ್ ಕೆಲಸ ಹೆಂಗಂತ ಕೇಳಿದ್ರೆ ಬೆಳಿಗ್ಗೆ ತಕ್ಷಣ 6 ಗಂಟೆಗೆ ಎದ್ದು 8 ಗಂಟೆವರೆಗೆ ಮಾತ್ರ ಕೆಲಸ. ಅದ್ರ ನಂತರ ಮಧ್ಯಾಹ್ನ 2 ಗಂಟೆಯಿಂದ 2:30-3 ಗಂಟೆವರೆಗೆ ಮಾತ್ರ ಕೆಲಸ. ಅದ್ರ ನಂತರ ನಾವು 6 ಗಂಟೆ ಸಾಯಂಕಾಲ ಎಲ್ಲ ಆಫೀಸ್ ಡ್ಯೂಟಿ ಎಲ್ಲ ಮುಗಿಸ್ ಬಂದ ಮೇಲೆ 6 ಗಂಟೆಯಿಂದ 10:30-11 ಗಂಟೆವರೆಗೆ ಮಾತ್ರ ಕೆಲಸ. ಅಷ್ಟೇ ಟೈಮ್ ಅಡ್ಜಸ್ಟ್ ಮಾಡಿ ಗದ್ದೆ ಕೊಯ್ದು ಸಸಿ ನೆಡೋದಕ್ಕೆ ಮಾತ್ರ ಒಂದು ಆಳು ಹಾಕ್ತೇವೆ, 65 ಆಳು ಬೀಳ್ತದೆ. ಹಾಗೆ ಒಟ್ಟುಗೂಡಿ ಕೆಲಸ ಮಾಡಿದ್ರೆ ನಮಗೆ ಇದು ಯಾವುದು ಹೊರೆ ಅನಿಸ್ಲಿಲ್ಲ ಇಲ್ಲಿವರೆಗೆ. ಇಷ್ಟೆಲ್ಲ ಬಹು ಬೆಳೆ ಮಧ್ಯೆ ಕೋಳಿ ಸಾಕಾಣಿಕೆ ಮಾಡುದು, ಮೊಲ ಸಾಕಾಣಿಕೆ ಮಾಡುದು, ಇದು ಹೇಗೆ ಪೂರಕ ನಿಮಗೆ? ಪೂರಕ ಅಂತ ಹೇಳಿದ್ರೆ ಈ ಬಾತುಕೋಳಿ ಮಾಡೋದ್ರಿಂದ್ರೆ ಎಲ್ಲ ಈ ಒಂಥರ ಕೆಸರು ಗಿಸರು ಮತ್ತೆ ಅದರಲ್ಲೆಲ್ಲ ಈ ಕೋಳಿ ತಿನ್ನೋದಿಲ್ಲ, ಹುಳೆಗಳೆಲ್ಲವ ಅದು ಬಾತುಕೋಳಿ ತಿನ್ನುತ್ತದೆ. ಈ ತೋಟದಲ್ಲೆಲ್ಲ ಸಾಮಾನ್ಯ ಕ್ರಿಮಿಕೀಟವೆಲ್ಲ ಕೋಳಿ ತಿಂತಿದ್ವು. ಹಾಗೆ ನಾವು ಕೋಳಿಗೆ ಈ ಸೊಸೈಟಿ ಅಕ್ಕಿ ಆಗಲಿ ಅದು ಯಾವುದು ಒಂದು ರಾಸಾಯನಿಕವಾದಕ್ಕೆ ಹಾಕೋದಿಲ್ಲ. ಯಾರು ಪೊಪ್ಪಳೆ ಹಣ್ಣು ಮತ್ತೆ ಅಕಸ್ಮಾತ್ ಬಾಳೆಕಾಯಿ ಹಣ್ಣು ಬಾಳೆಹಣ್ಣು ಇದೇ ಇದೇ ತರ ಹಿಂಗೆ ನ್ಯಾಚುರಲ್ ಆಗಿ ಏನ್ ತಿಂತ ಅದೇ ಬದುಕೊಂಡೆ ಬದುಕ ಅದಕ್ಕೆ ಮತ್ತೆ ಯಾವ್ದು ಫುಡ್ ಗಿಟ್ ಯಾವ್ದು ಆಗ್ತಾ ಇಲ್ಲ. ಹಂಗೆ ಮೊಲನು ಹೌದು, ಆದ್ರೆ ನಮ್ದು ತೋಟದಲ್ಲಿ ಏನ್ ಕಸ ಇರ್ತದೆ ಅದನ್ನ ತಕ ಬಂದು ಹಾಕಿಡುದು ಅಷ್ಟೇ. ಅದನ್ನ ಮತ್ತೇನು ವಿಪರೀತವಾಗಿ ಅದನ್ನ ಹಿಂಗೆ ಡೆವಲಪ್ಮೆಂಟ್ ಆಗಿ ಮಾಡ್ತಾ ಇಲ್ಲ, ಮಾರಾಟಕ್ಕಾಗಿ ಮಾಡ್ತಾ ಇಲ್ಲ. ಆದ್ರೂ ಒಂದ್ ವರ್ಷಕ್ಕೆ ಒಂದ್ 10 ಜೋಡಿ 12 ಜೋಡಿ ಸೇಲ್ ಆಗ್ತದೆ, 500 ರೂಪಾಯಿ ಒಂದ್ ಜೋಡಿ. ಕೋಳಿನೂ ಕೂಡ ಕೋಳಿನೂ ಸಾಮಾನ್ಯ ಒಂದ್ 60-70 ಕೋಳಿ ಸೇಲ್ ಆಗ್ತದೆ. ಒಟ್ಟಾರೆ ನಿಮ್ಮಂತ ಯುವಕರಿಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಎಷ್ಟೋ ಜನ ನಿರಾಶೆ ಆಗಿರ್ತಾರೆ, ಎಲ್ಲೂ ಎಡು ಬಿದ್ದು ಬಿಟ್ಟಿರ್ತಾರೆ, ಯಾರು ಕೈ ಹಿಡಿದು ಎತ್ತವರು ಇರಲ್ಲ. ಏನ್ ಹೇಳ್ತಾರೆ? ಒಂದೇ ಮಾತನ್ನ ಹೇಳ್ಬೇಕಂತ ಹೇಳಿದ್ರೆ ಅವರು ಹಣೆ ಬರ ಅಂತ ಹೇಳ್ಬಹುದು. ಯಾಕಂತ ಕೇಳಿದ್ರೆ ಈ ಒಂದು ಕಾಲದಲ್ಲಿ ಯಾರು ನಂಬದೇ ಇದ್ದವರಿಲ್ಲ. ಒಂದ್ ಫಸ್ಟ್ ಹೇಳ್ಬೇಕಂತ ಹೇಳಿದ್ರೆ ತಾವು ಕೃಷಿಯಲ್ಲಿ ಮುಂದೆ ಬರಬೇಕು, ಅಕಸ್ಮಾತ್ ಒಂದು ಜಾಬ್ ಮುಂದೆ ಬರಬೇಕು, ಸ್ವಂತ ಕಾಲ ಮೇಲೆ ತಾವು ತಿನ್ಬೇಕಂತ ಹೇಳಿದ್ರೆ ಈ ಕಾಲದಂತ ಕಾಲ ಮತ್ತೆ ಇನ್ನೊಂದು ಬರೋಕ್ಕೂ ಸಾಧ್ಯ ಇಲ್ಲ, ಮತ್ತೆ ಇನ್ನು ಬರುವಂಗೂ ಇಲ್ಲ. ಆ ಟೈಪ್ ಇದೆ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕಲ್ಲರ ಮೇಲೆ ಬೇಕಾದ್ರೂ ಬದುಕಬಹುದು. ಅಂತಂದ್ರೆ ಬೇಕಷ್ಟು ಪಂಚಾಯತ್ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು, ಎಲ್ಲಾ ತರದ ಸೌಲಭ್ಯಗಳು ಇದೆ. ಆದ್ರೆ ಅವು ಮಾತ್ರ ಮುಂದೆ ಬರಬೇಕು.

ಈ ತರ ಮೇವು ನಾವು ಬೆಳೆದಿದ್ದು ಈಗ ಕೊಯ್ದು ಹಾಕಿದ್ರೆ ಅದು ಸಂಪೂರ್ಣ ಆಹಾರ ಆಗೋದಿಲ್ಲ ಅವ್ರಿಗೆ. ಅದ್ರ ಸಲುವಾಗಿ ನಾವು ಒಣ ಮೇವನ್ನ ಅವರಿಗೆ ಕೊಡಬೇಕು. ಆ ಒಣ ಮೇವು ನಮ್ಗೆ ಭತ್ತದಿಂದನೇ ಬರುತ್ತೆ, ಅದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ ಬರ್ತದೆ. ಅದಕ್ಕಾಗಿ ನಾವು ಆ ಹುಲ್ಲನ್ನ ಅದ್ರಲ್ಲಿ ಬೆಳಿತೀವಿ. ಆಮೇಲೆ ಇಷ್ಟು ದನಗಳಿಂದ ಬಂದ ನಾವು ಬಯೋಗ್ಯಾಸ್ ಇದೆ ನಮ್ಮ ಮನೆಯಲ್ಲಿ, ಅಂದ್ರೆ ಗೋಬರ್ ಗ್ಯಾಸ್. ನಮ್ಗೆ ಇಡೀ ವರ್ಷ ನಮ್ಗೆ ಸಾಕಾಗ್ತದ, ಅಷ್ಟು ಗ್ಯಾಸ್ ಆಗ್ತದ ನಮ್ಗೆ. ಈ ಬೇಸಿಗೆಲ್ಲ ಈ ಹಲಸಿನಕಾಯಿ ಸೀಸನ್ ಒಳಗೆ ಹಲಸಿನಕಾಯಿ ಚಿಪ್ಸ್ ನು ಮಾಡ್ತೀನಿ ನಾನು ಮನೆಯಲ್ಲಿ. ಆ ಹಲಸಿನಕಾಯಿ ಚಿಪ್ಸ್ ಸಮೇತ ನಾನು ಗೋಬರ್ ಗ್ಯಾಸ್ ಅಲ್ಲೇ ಕರಿತೀನಿ, ಕಟ್ಟಿಗೆ ಒಲೆ ಯೂಸ್ ಮಾಡಲ್ಲ. ಅಷ್ಟು ಗ್ಯಾಸ್ ನನಗ್ ಸಿಗ್ತದೆ ಈ ಹೈನುಗಾರಿಕೆಯಿಂದಾಗಿ. ಆಮೇಲೆ ಉಳಿದ ಸ್ಲರಿ ಏನಿದೆಯಲ್ಲ ಇದೆಲ್ಲ ಗೊಬ್ಬರ ಆಗುತ್ತೆ. ಇಡೀ ತೋಟ, ತೆಂಗಿನ ತೋಟ, ಅಡಿಕೆ ತೋಟ, ಭತ್ತ, ಇಷ್ಟಕ್ಕೂ ನಾವು ಒಂದು ವರ್ಷ ತೆಂಗಿನ ತೋಟಕ್ಕೆ ಹಾಕಿದ್ರೆ, ಒಂದು ವರ್ಷ ಅಡಿಕೆ ತೋಟಕ್ಕೆ, ಒಂದು ವರ್ಷ ಭತ್ತ, ಹೀಗೆ ನಾವು ಟರ್ನ್ ಬೈ ಟರ್ನ್ ಭತ್ತಕ್ಕೆ. ಇದಕ್ಕಿಂತ ಗೋಮೂತ್ರ ಮತ್ತೆ ಕೊಟ್ಟಿಗೆ ತೊಳೆದ ನೀರೆಲ್ಲ ಹೋಗಿ ಒಂದು ಟ್ಯಾಂಕ್ ಮಾಡಿದ್ದಿದೆ, ಅದರಿಂದ ನೀರ್ ಸೇರಿಸಿ ಅದು ಎಲ್ಲ ಭತ್ತಕ್ಕೆ ಹೆಚ್ಚಾಗಿ ಡೈರೆಕ್ಟ್ ಕೊಡ್ತೀವಿ ನಾವು. ಟಾನಿಕ್ ತರ ಕೆಲಸ ಮಾಡುತ್ತದು. ಹಾಗಾಗಿ ಹೆಚ್ಚಿನ ರೋಗ ಬಾಧೆ ಇಂಥದೆಲ್ಲ ನಮ್ಮ ಗದ್ದೆಗಳಿಗೆ ಇಲ್ಲ, ಬರೋದಿಲ್ಲ. ನಾವು ಕೆಮಿಕಲ್ ಅಂತೂ ಬಳಸೋದೇ ಇಲ್ಲ ಯಾವ ಕಾರಣಕ್ಕೂ. ಎಲ್ಲೂ ನಮ್ಮ ತೋಟದಲ್ಲಿ ಗದ್ದೆಗಳಿಗಾಗ್ಲಿ ಔಷಧಿ ಸಿಂಪರಣೆ ಮಾಡುವ ಪದ್ಧತಿಯೇ ಇಲ್ಲ. ಮತ್ತೆ ನಿಮಗೆ ತೋಟ ಇದೆ, ಗದ್ದೆ ಇದೆ, ಅಲ್ಲೆಲ್ಲನೂ ತೊಡಗಿಸ್ಕೊಂತೀರಾ? ನಾನು ಎಲ್ಲಾ ಇದ್ರೊಳಗೂ ಹಾಗೆ ತೊಡಸ್ಕೋತೀನಿ. ಅಂದ್ರೆ ಅಷ್ಟು ಹೋಗಿ ನಾನೇ ದುಡಿತೀನಿ ಅಂತಲ್ಲ, ಈ ಕೆಲ್ಸಕ್ಕೆ ಆಳಿರ್ತಾರೆ ಅವ್ರಿಗೆ ಮಾಡ್ಬಡ್ಸೋದಿರ್ಲಿ ಅಥವಾ ಯಾವ ಇದ್ರಲ್ಲಿ ಏನ್ ಮಾಡ್ಬೇಕು. ನನ್ಗೊಂದ್ ಸ್ವಲ್ಪ ಅದೇ ಗಿಡ ನಡೆಯೋದ್ರೊಳಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ, ಗಾರ್ಡನಿಂಗು ಅದು ಇದು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ, ಹೊಸ ತರದ ಹಣ್ಣಿನ ಗಿಡಗಳು ಸಿಗ್ತವೆ ಅಂತಂದ್ರೆ ಎಲ್ಲಾದ್ರೂ ಸಿಕ್ಕರೆ ತರ್ತೀನಿ ತಂದು ನೆಟ್ಟು ಮಾಡೋದು, ಇದೊಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಹಾಗೆ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಥವಾ ಅವರಿಗೆ ಹೀಗೀಗೆ ಡೈರೆಕ್ಷನ್ ಕೊಡ್ತೀನಿ ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳಿ. ಇಷ್ಟೆಲ್ಲ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು, ನಿಮಗೂ ಕೂಡ ಧನ್ಯವಾದ. ಈಗ ನಮ್ಮ ಜೊತೆಯಲ್ಲಿ ರಾಘವೇಂದ್ರ ಬಾಂದೇಕರ್ ಇದ್ದಾರೆ. ಇವರು ಅಂಕೋಲಾ ತಾಲೂಕಿನ ಹಿಲ್ಲೂರು ತಿಂಗಳಬೈಲು ಗ್ರಾಮದವರು. ಇಂಜಿನಿಯರಿಂಗ್ ಓದಿ ಮತ್ತೆ ಕೃಷಿಗೆ ಬಂದಂತವರು. ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ರಾಘವೇಂದ್ರ. ನಮಸ್ಕಾರ ಸರ್. ಈಗ ಇಂಜಿನಿಯರಿಂಗ್ ಓದಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರಿ? ಏನು? ನಾನು ಸಿವಿಲ್ ಇಂಜಿನಿಯರ್ ಆಗಿ PMC ಅಂತ ಕಂಪನಿ, ಕನ್ಸಲ್ಟೆಂಟ್ ಕಂಪನಿ ವರ್ಕ್ ಮಾಡ್ತಾ ಇರೋದು. ಅಂದ್ರೆ ನಂದು ಓನ್ ಆಗಿ ನಾವು ಸಿವಿಲ್ ಫೀಲ್ಡ್, ನಾವು ಬೇರೆ ಹತ್ರ ಕೆಲಸ ತಗೊಂಡು ಇನ್ನೊಂದು ಕ್ಲೈಂಟ್ಗೆ ಕನ್ಸಲ್ಟೆಂಟ್ ಆಗಿ ನಮ್ಗೆ ಜಾಬ್ ಮಾಡ್ತಾ ಇರೋದು. ಅಂತ ಜಾಬ್ ಅನ್ನ ಬಿಟ್ಟು ಕೃಷಿಗೆ ಬಂದ್ರಿ ಈಗ? ಹೌದು ಸರ್. ಬಂದಿದ್ದೇನನ್ಸುತ್ತೆ? ಬಂದಿದ್ದು ಅಡ್ಡಿಲ್ಲ, ಖುಷಿ ಇದೆ ನನಗೆ. ಅದರಲ್ಲಿ ಹಳ್ಳಿ ಲೈಫ್ ಅಂತ ಒಂದು ನಮ್ದೇ ಓನು, ನಾವು ಯಾರನ್ನು ಕೇಳಬೇಕಾಗಿಲ್ಲ, ನಮ್ದೇ ಕೆಲಸ. ನಮ್ಗೆ ಯಾವತ್ತೂ ಸಂಡೇನೆ ಇಲ್ಲಿ, ನಮ್ಗೆ ಅಲ್ಲಿ ಹಾಗಾಗಲ್ಲ. ಇಲ್ಲಿ ನಾವು ಕೆಲಸ ಮಾಡಿದ್ರು ನಮ್ದೇ, ಕೆಲಸ ಮಾಡಿದ್ರು ನಮ್ದೇ, ನಮ್ದೇ ಓನ್ ಹಾಕಿ ನಾವು ಇಲ್ಲ ಅಂದ್ರೆ ನಾವು ಓನ್ ಹಾಕಿ ಪ್ಲಾನ್ ಹಾಕಿ ಏನೋ ಒಂದು ಕೃಷಿಲಿ ಏನಾದ್ರು ಒಂದು ಉತ್ಪನ್ನ ಮಾಡ್ಕೊಳ್ಳೋದು. ಅದರಿಂದ ಏನು ಪ್ರಕೃತಿ ತತ್ವವಾಗಿ ಏನ್ ಸಿಗುತ್ತೋ ಅದರಲ್ಲಿ ಉತ್ಪನ್ನ ಮಾಡಿ ಲೈಫ್ ಜೀವನ ಮಾಡಬಹುದು. ಇಲ್ಲಿ ಬಂದ್ರೆ ಒಂದು ಐಡಿಯಾ ಸಿಗುತ್ತೆ, ಏನಾದ್ರು ಒಂದು ಮಾಡ್ತಾ ಇರ್ಬೋದು. ಮನೇಲಿ 24/7 ನಾವೇ ಶ್ರಮಕ್ಕೆ ದುಡಿಯೋದು. ಏನೋ ಮೇಜರ್ ಕೆಲಸ ಇದ್ರೆ, ತೋಟದ ಗೊಬ್ಬರ ಹಾಕೋದು, ತೋಟದ ಮಣ್ಣು ಹಾಕ್ಬೇಕಂದ್ರೆ ಅದರ ಲೇಬರ್ ತಗೊಂಡು ಕೆಲಸ ಮಾಡಿಸ್ತೀವಿ. ಅದು ಬಿಟ್ಟರೆ ನಾವೇ ಓನಾಗಿ ಮಾಡ್ತೀವಿ. ನೀವು ಬಂದು ಈಗ ಹೆಚ್ಚು ಕಡಿಮೆ ಎರಡು ವರ್ಷ ಆಯ್ತು. 2 ವರ್ಷದಲ್ಲಿ ಪ್ಲಾನ್ ಮಾಡೋದು ಏನಾದ್ರು ಬದಲಾವಣೆ ಮಾಡೋಣ ಹಂಗೆ ಅನಿಸ್ತಾ ಇದೆಯಾ? ಮಾಡಿದ್ದೀನಿ. ಕಬ್ಬು ನಮ್ಮಪ್ಪ ಅವಾಗ ತುಂಬಾ ಒಂದು 30-40 ವರ್ಷದಿಂದ ನಮ್ಮಪ್ಪ ಕಬ್ಬು ಮಾಡಿದ್ರು, ಆಮೇಲೆ ಬಿಟ್ಟುಬಿಟ್ಟಿದ್ರು. ನೀರು ಸಾಲಲ್ಲ, ಆಗಿ ಇಲ್ಲ ಅಂತಲ್ಲ. ಆಮೇಲೆ ಒಂದು ಬೋರ್ ಹೊಡೆಸಿದ್ದೀನಿ, ಬೋರ್ ಹೊಡೆಸ್ಕೊಂಡು ನೀರು ಮಾಡ್ಕೊಂಡು ಕಬ್ಬು ಮಾಡ್ತಿದ್ದೀನಿ. ಮತ್ತೆ ಅಡಿಕೆ ಬೀಜ ಸಸಿ ಹಾಕ್ಬಿಟ್ಟು ಅದನ್ನ ಮಾರ್ತಾ ಇದ್ದೀನಿ, ಗಿಡ ಮಾಡಿಬಿಟ್ಟು. ಸ್ವಲ್ಪ ಪೈನಾಪಲ್ ಅನ್ನ ಅಲ್ಲಿ ಇಲ್ಲಿ ಹಾಕೊಂಡು ಅದ್ ಮನೆ ಪೈನಾಪಲ್ ಮಾರ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ಈಗ ಎಷ್ಟು ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಜಾಯಿಕಾಯಿ ಗಿಡ ಅಂತ 4 ಗಿಡ ಇದೆ, ಅದರಲ್ಲೂ ಉತ್ಪನ್ನ ಬರೋ ತೊಂದರೆ ಇಲ್ಲ. ಮೆಣಸಿನಕಾಳು ಗಿಡ ಇದೆ, ಅದನ್ನು ಹಾಕೊಂಡು ಮಾಡಿ ಮಾರ್ಕೊಂಡು ಹೋಗ್ತಾ ಇದ್ದೀನಿ, ತೊಂದರೆ ಇಲ್ಲ. ಅಡಿಕೆ ಸಸಿನ ನಾ ತಯಾರು ಮಾಡಿ ಮಾರಾಟ ಮಾಡ್ತೀನಿ. ಅದನ್ನ ಬೆಳೆಸ್ಲಿಕ್ಕೆ ಏನು ಖರ್ಚು ಬರ್ತಾ? ಖರ್ಚು ಅಂದ್ರೆ ಪ್ಲಾಸ್ಟಿಕ್ ಕವರ್ ಇಲ್ಲ, ಸ್ವಲ್ಪ ಮಣ್ಣನ್ನ ಸುಟ್ಟಿ ಹಾಕ್ತೀವಿ ಒಂದ್ ಕಡೆ, ಒಂದಿಷ್ಟು ಕಟ್ಟಿ ಕಟ್ಟಿ ಹಾಕ್ಬಿಟ್ಟು ಬೆಂಕಿ ಹಾಕ್ತಿವಿ, ಅಲ್ಲಿ ಮಣ್ಣು ಸುಟ್ಟು ಹೋಗತ್ತಲ್ಲ, ಆ ಮಣ್ಣು ಎತ್ಕೊಂಡು ಬರ್ತೀವಿ. ಅದೊಂದು ಸ್ವಲ್ಪ 4 ದಿವಸ ಕೆಲಸ ಆಗುತ್ತೆ ಆ ಮಣ್ಣು. ಮತ್ತೆ ಇದು ಮತ್ತೆ ಸ್ವಲ್ಪ ಈ ನಾವು ಹೇಗೆ ಕಟ್ಟಿಗೆ ಒಲೆ ಯೂಸ್ ಮಾಡೋದು ಜಾಸ್ತಿ ನೀರು ಕಾಯಿಸ್ಲಿಕ್ಕೆಲ್ಲ, ಅದು ಬೂದಿ ಬರೋದಲ್ಲ, ಆ ಬೂದಿನ ಮಿಕ್ಸ್ ಮಾಡ್ತೀವಿ ಮಣ್ಣಿಗೆ, ಅವೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ. ಒಂದು ಪ್ಲಾಸ್ಟಿಕ್ ಕವರ್ ಪರ್ ಕೆಜಿಗೆ 80-90 ರೂಪಾಯಿ ಇದೆ, 110 ರೂಪಾಯಿವರೆಗೆ ಇದೆ ಕ್ವಾಲಿಟಿ ಮೇಲೆ. ಅದೊಂದು ಖರ್ಚು, ಎಷ್ಟೋ ಒಂದು ಲೇಬರ್ ಚಾರ್ಜಸ್ ಅಷ್ಟೇ ಇರುತ್ತೆ. ಮಣ್ಣು ಸುಡ್ತೀನಿ ಅಂದ್ರೆ ಯಾಕೆ? ಮಣ್ಣು ಸುಟ್ಟಿದ್ರೆ ಅದರದ್ದು ಅಂದ್ರೆ ನಾವು ಗೊಬ್ಬರ ಹಾಕೋದು ಅವಶ್ಯಕತೆ ಇರಲ್ಲ, ನಾವು ಸಗಣಿ ಗೊಬ್ಬರ ಏನು ಹಾಕಲ್ಲ ನೆಡಬೇಕಿದ್ರೆ, ಬೀಜ ಹಾಕ್ಬೇಕಿದ್ರೆ. ಮಣ್ಣು ಸುಟ್ಟಿ ಹಾಕಿದ್ರೆ ಒಂದು ಬೇರೆ ಇದು ಅಂದ್ರೆ ಈ ಇರುವೆ ಆಗ್ಲಿ ಅವೆಲ್ಲ ಹೋಗ್ಲಿಕ್ಕೆ ಅಂತ ಇದಿರಲ್ಲ. ನೀವು ಸಾದಾ ಮಣ್ಣು ಹಾಕ್ಬಿಟ್ರೆ ಇರುವೆ ಗೂಡು ಕಟ್ಕೊಳತ್ತೆ ಒಳಗಡೆ, ಮತ್ತ ಮಣ್ಣಿಂದು ಇದಿರಲ್ಲ ಏನಂತಾರೆ ಒಳ್ಳೆ ಸುಟ್ಟು ಮಣ್ಣು ಹಾಕಿದ್ರೆ ಒಳ್ಳೆ ಬೆಳೆಯುತ್ತೆ ಅಂತ ಹೇಳಿ. ಶಕ್ತಿ ಮಣ್ಣಿಗೆ ಶಕ್ತಿ ಜಾಸ್ತಿ ಇರುತ್ತೆ ಹೇಳಿ. ಸುಟ್ಟು ಮಣ್ಣು ಹಾಕಿದ್ರೆ ಸಾವಯವ ಏನು ಹಾಕಲ್ಲ? ಇಲ್ಲ, ಯಾವ ಗೊಬ್ಬರನು ಹಾಕಲ್ಲ. ಕವರ್ಲ್ಲಿ ಹಾಕಿದ್ರೆ ಯಾವ ಗೊಬ್ಬರನು ಹಾಕಲ್ಲ. ನೆಡಬೇಕಿದ್ರೆ ಮಾತ್ರ ಅದನ್ನ ಹಾಕೋ. ಯಾವುದು ರಾಸಾಯನಿಕ ಗೊಬ್ಬರ ಆಗಲಿ ಯಾವ ಸಾವಯವ ಯಾವ ಗೊಬ್ಬರನು ಹಾಕಲ್ಲ. ತೀರ ಬಿಸಿಲೂ ಇರಬಾರ್ದು. ತೀರ ಬಿಸಿಲು ಇರಬಾರ್ದು. ನಾರ್ಮಲ್ ಆಗಿ ಒಂದು 2 ವರ್ಷ 3 ವರ್ಷ ಬಿಸಿಲು ಪ್ಲೇಸಲ್ಲಿ ಇಡ್ತೀವಿ ಅಷ್ಟೇ. ನಮ್ಮ ತಡೆ ತೋಟದಲ್ಲಿ ಹೇಗೆ ಮರೆ ಆಗಿ ಆಗತ್ತೆ, ಒಂದು 2 ವರ್ಷ ಮಧ್ಯೆ ಮೇಲೆ ಸರಿ ಸ್ಟೇಟ್ ಆಗಬಂದ್ರೆ 1 ವರ್ಷ ಬೀಳತ್ತೆ ಅಷ್ಟೇ. ಹಾಗಾಗಿ ನಿಮಗೆ ಆಳು ಕಾಳು ಖರ್ಚು ಅವು ಇವು ಎಲ್ಲ ಸೇರಿ ಇದು ನಿಮಗೆ ಒಂದು ಕಾಸು ಬರುವಂಗೆ ಮಾಡುತ್ತಾ ಕೆಲಸ? ಹೌದು, 80% ಲಾಭ ಇದೆ. 100 ರಲ್ಲಿ 80 ರೂಪೀಸ್ ಸಿಗತ್ತೆ. ಪ್ರಯೋಗ ಎಲ್ಲ ಕಡೆನೂ ಇರಬೇಕು. ಹಿಂಗ್ ಮಾಡಿದ್ರೆ ಹೆಂಗ, ಹಿಂಗ್ ಮಾಡಿದ್ರೆ ಹೆಂಗ. ನೀವು ಓದಿದ್ರಿ, ಇಷ್ಟೆಲ್ಲ ತಿಳ್ಕೊಂಡಿದ್ರಿ ಇಂಟರ್ನೆಟ್ ಒಳಗೆ. ಮತ್ತೆ ಹೊಂಬೆ ನಂಬಾರದು, ಎಷ್ಟೋ ಕೈ ಸುಟ್ಕೊಳ್ಳುವಂಥದ್ದು. ಯಾವುದಕ್ಕೂ ಒಂದರಲ್ಲಿ ನಾವು ತಲೆ ಹಾಕೊಂಡು ಕೈ ಹಾಕೊಂಡಿದ್ರೆ ಅದು ಆಗಲ್ಲ. ಅಟ್ಲೀಸ್ಟ್ ಒಂದು ಕೃಷಿಯಲ್ಲಿ 10 ಟೈಪ್ದಲ್ಲಿ ಇರಬೇಕು. ಹಾಗಾದ್ರೆ ಮಾತ್ರ ಸ್ವಲ್ಪ ನಾವು ಬದುಕಬಹುದು, ಇಲ್ಲಾಂದ್ರೆ ಕಷ್ಟ. ಮತ್ತೆ ನಿಮ್ಮ ಇಡೀ ತೋಟದ ಒಂದು ಸ್ವಲ್ಪ ಚರ್ವೇನ ಬದಲಾವಣೆ ಮಾಡಿದ್ರು ಬಂದ ನಂತರ, ಅಥವಾ ಹಿಂಗೆ ನಮ್ಗೆ ಗೊತ್ತಿರಲಿಲ್ಲ ಇಂಥದ್ದು ಮಾಡಿದ್ರು ರಾಘವೇಂದ್ರ ಏನು ಅಂತಾರೆ ಯಾರಾದರೂ? ಹೇಳ್ತಾರೆ, ಊರಲ್ಲಿ ಮಾತ್ರ ಮಾಡ್ತಾರೆ. ನೀರಾವರಿ ಇದ್ದಿದ್ರಲ್ಲ ಆಗಲಿ, ಅಂದರೆ ಪೈಪ್ಲೈನ್ ಹೊಸದಾಗಿ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಈ ಸ್ಪ್ರಿಂಕ್ಲರ್ ಎಲ್ಲ ಡಿಫ್ರೆಂಟ್ ಮಾಡಿಸ್ಪಿಂಕ್, ಒಂದು 4 ಕಡೆ ಸ್ಪಿಂಕ್ಲರ್ ಡಿಫ್ರೆಂಟ್ ಹಾಕ್ಕೊಂಡಿದ್ದೀನಿ ನೋಡ್ಬಾ ಅಂತೇಳಿ. ಇಷ್ಟೆಲ್ಲ ಮಾಡ್ತಾಯಿದ್ರಿ ರಾಘವೇಂದ್ರ, ಮುಂದೆ ಭವಿಷ್ಯ ಈಗ ಆಯ್ಕೆ ಮಾಡ್ಕೊಂಡಿದ್ರಿ ಕೃಷಿ ಮತ್ತು ನಿಸರ್ಗದ ಮಧ್ಯೆ. ಎಲ್ಲ ಬೆಳೆಯೂ ಕೂಡ ನಿಸರ್ಗ ಕೊಟ್ಟ ಕೊಡುಗೆನೇ ಅಲ್ವಾ? ಇನ್ನು ನಿಮ್ಮ ಆಸೆಗಳು ಕೃಷಿಯೊಳಗೆ ಬಂದಿದ್ರು, ಬರೀ ಲಾಭ ಅಂತಲ್ಲ ಖುಷಿ ಬಹಳ ಮುಖ್ಯ. ಅದನ್ನು ಮನಸ್ಸಿಗೆ ನೆಮ್ಮದಿ ಇದೆ. ಅದೇ ಅಂದಲ್ಲ, ನಾವು ಬೇರೆಯವ್ರಿಗೆ ಹೇಳಿ ನಾವು ಕೆಲಸ ಮಾಡೋದನ್ನ ಅದೆಷ್ಟು ಟೆನ್ಷನ್ ಅಂದ್ರೆ, ಮತ್ತೆ ಮಾಡಿದ ಕೆಲಸ ಅವ್ರಿಗೆ ಸರಿಯಾಗಲ್ಲ. ಬಟ್ ಇಲ್ಲಿ ಹಾಗಿಲ್ಲ, ನಮ್ದೇ ಅವನು ನಮ್ದಿಲ್ಲ, ನಮ್ದೇನೋ ತಪ್ಪಾಯ್ತದ ನಮ್ದೇ ಆಯ್ತಪ್ಪ ಬಿಡಪ್ಪ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಂಡು ನಾವು ಅಂತ ಹೋಗ್ಬೋದು. ಬಟ್ ಅಲ್ಲಿ ಹಾಗಾಗಲ್ಲ, ಬೇರೆ ಕೆಲಸ ಕೃಷಿಯಲ್ಲಿ ಒಳ್ಳೆ ತುಂಬಾ ಒಳ್ಳೆ ತುಂಬಾ ಒಳ್ಳೆ ನೆಮ್ಮದಿ ಇದೆ. ಇಷ್ಟೆಲ್ಲ ಅನುಭವ ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ರೈತ ಬಂಧುಗಳೇ, ಇಂದಿನ ಕಿಸಾನವಾಣಿಯಲ್ಲಿ ಕೆಲವು ರೈತರು ತಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಂಡರು. ತೂ ಜೊ ಅಂದಾಜು ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಹಿ ತಾ ಲೋ ಔರ್ ಲೋ ಪಹಲಿ ವಾಲಿ ಬಾತ್ ಕಹಾ, ಪರಮ್ ತೋ ಸಬ್ ನಹೀ ಡಾಲೆ ಸಬ್ ನಹೀ. ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೆ ಪರ್ಚಾ ಫಲ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೆ ಹೈ, ರೂಪ್ ಮೇ ಬಾತ್ ಭೇದ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಸೇ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಣ್ಣು ಹುಲಿಯ ಗೌಡ ಹಾಗೂ ಸಂಕರಗಳಿಂದ ಸಂಪ್ರದಾಯದ ಹಾಡುಗಳು. ಸ್ವಾಮಿಗೆ ಕಂಚಿಟ ನಾರಾಯಣ ಚಮ್ಯೋ ಕುಸುಮಾರ ಮಡದಿ ಮೇನೆ ಮನೋಚಲೋ ಮಡದಿ ಮೇಲೆ ಮಲಗಿ ನಾರಾಯಣ ಚಮ್ಯೋ ಕುಸುಮಾರ ಮಡದಿ ಮೇಲೆ ಮನೋಚಿತೋ ಕುಸುಮಾರ ಲಂಬನೆ ಮರಡ ಜನ ಕೂಡಿದೋ ಜೋಗಿ ಜಂಗುನ ಅತು ವಿಮೈ ದುಣಿ ಕಿಟಾಡೆ ಮುಟಾಡೆ ತೀ ಪುರುಕೋಲೆ ಹಳೆ ಮಿಂದೋ ಅತು ವಿಮೈ ದುಣಿ ಕಿಟಾಡೆ ಮುಟಾಡೆ ಲತೆ ಪುರುಕೋಗೆ ಲಳೆ ಮಿಂದೋ ಲತಿ ಪುರುಕೋಲೆ ಹಳೆ ಮಿಂದ ತೂ ಗಮೋ ಬಳಿ ಬಂದೋದೇ ಮತ್ತು ಗಮೋ ಮುಗು ಮೈನೇ ಬಳೆ ಬಂದು ಮತ್ತು ಮೈನೇ ಬಳೆ ಬಂದು ಗಮೋ ನನೇ ಮಾಡದ್ರಕ ಮೆದುಲೆ ಚರುಗೊಡೆ ಇಡಿಬೇಕು ಮೆದುಲೆ ಚರುಗೊಡೆ ಇಡಿಬೇಕು ಮೆದುಲೆ ಚರುಗೊಡೆ ಇಡಿಬೇಕು ಚಲಿ ತಿಂದಳಗೆ ಕಳಚಾವೋ ಚಲಿ ತಿಂದಳಗೆ ಕಳಚಾವೋ ಮಾವಿನ ಮರಕೆ ಮಗಳಿ ಬಿಚಿದೋ ಮಗಳಿಗೆ ಮುತ್ತೋಲಿದೋ ಮುಂದೆ ಕೇಳಿ. ನೂರಗಿಳಿಯೇ ಬಂದೋ ಮರಿಗೆ ಗಿಂಡಿ ಅಲ್ಲಾಲ ಕೊಡುವರೋ ನರ ಮನೆ ಗರಚುತ ಬಂದರ ಮರಿಗೆ ಗಿಂಡಿಯಲ್ಲ ಕೊಡುವರೋ ಕುಡುವರಕ್ಕೆ ಬಡಿದೋ ರಾಮೋ ಲಾರಿ ಕುತಗೋಳಿ ಮರ ತುಂಬೋ ಬಡಿದೋರಮೋತಗಾಳಿ ಮರ ತುಂಬೋ ಕುತಗೋಳಿ ಮರ ಗುಣ ನುಡಿದವೋಂದ್ರೆ ಚುಕಣ ನುಡಿದವೋಡ ಗಿಳಿಯು ರಾಮರು ಹರಿ ಕುತಗೊಳಿ ಮರತುಂಬ ಗಿಳಿಯೂ ರಮೋ ಏನಂದೇ ಚುಕಣ ನುಡಿದವೋ ಹರಿ ಕುತಗೊಳಿ ಮರತುಂಬ ಗಿಳಿಯೂ ರಮೋ ಏನಂದೇ ಚುಕಣ ನುಡಿದವೋ